सभी बिजली के उपकरणों की जांच करें, पानी और सीवर लाइनों की भी जांच करें। बाढ़ के फिसलन वाले मलबे और चुभने वाली वस्तुओं से बचकर चलें। टूटे हुए बिजली के खंभों और तारों से सावधान रहें। मलेरिया से बचाव के लिए मच्छरदानी का प्रयोग करें। उबला हुआ या क्लोरीन युक्त पानी ही पिएं। बाढ़ के संपर्क में आए खाद्य पदार्थों को न खाएं। बच्चों को बाढ़ के पानी में खेलने न दें। यदि आप दूसरों की सहायता कर सकते हैं तो अवश्य करें। तैयारी में ही समझदारी। ರೈತ ಬಾಂಧವರೇ, ಈಗ ಕೇಳೋಣ ಸಂಬಾರ ಬೆಳೆಗಳಲ್ಲಿ ಮುಂಜಾಗ್ರತಾ ರೋಗ ನಿರ್ವಹಣಾ ಕ್ರಮಗಳ ಕುರಿತು ಸಕಲೇಶಪುರದ ದೋಣಿಗಾಲ್ನಲ್ಲಿರುವ ಸಂಬಾರ ಮಂಡಳಿಯ ವಿಜ್ಞಾನಿ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನವನ್ನು. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಂಬಾರ ಬೆಳೆಗಳಲ್ಲಿ ಮುಂಜಾಗ್ರತಾ ರೋಗ ನಿರ್ವಹಣಾ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡುತ್ತಿದ್ದೇವೆ. ಮನುಷ್ಯರ ಆರೋಗ್ಯದಲ್ಲಿಯೂ ಕೂಡ ನಾವು ಹೇಳ್ತೇವೆ, ಯಾವುದಾದ್ರೂ ಒಂದು ಕಾಯಿಲೆ ಬರೋದಕ್ಕಿಂತ ಅದು ಬಾರದ ಹಾಗೆ ತಡೆತಕ್ಕಂಥದ್ದು ಬಹಳ ಮುಖ್ಯ, ಅದೇ ಒಳ್ಳೆಯದು ಅಂತ ಹೇಳಿ. ಅದು ನಮ್ಮ ಬೆಳೆಗೆ ಮತ್ತು ಸಸ್ಯಗಳಿಗೂ ಕೂಡ ಅನ್ವಯಿಸುತ್ತೆ. ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದ್ದೇ ಆದಲ್ಲಿ ನಾವು ಅನೇಕ ರೋಗಗಳನ್ನು ತಡೆಗಟ್ಟತಕ್ಕಂತಹ ಸಾಧ್ಯತೆ ಇರುತ್ತೆ. ಈ ಮೂಲಕ ರೋಗ ಬಂದ ನಂತರ ಅದರ ನಿರ್ವಹಣೆಗಾಗಿ ಅಥವಾ ನಿಯಂತ್ರಣಕ್ಕಾಗಿ ಖರ್ಚು ಮಾಡತಕ್ಕಂತಹ ಹಣ ಮತ್ತು ಶ್ರಮ ಇವೆಲ್ಲವನ್ನು ಕೂಡ ನಾವು ಉಳಿಸಬಹುದು. ಈ ಮೂಲಕವೂ ಕೂಡ ಕೃಷಿಕರು ತಮ್ಮ ಆದಾಯವನ್ನು ಹೆಚ್ಚಳ ಮಾಡಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಇವತ್ತು ಈ ಸಾಂಬಾರ ಬೆಳೆಗಳಲ್ಲಿ ಮುಂಜಾಗ್ರತಾ ರೋಗ ನಿರ್ವಹಣಾ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದಲ್ಲಿರುವ ಸಾಂಬಾರ ಮಂಡಳಿಯ ವಿಜ್ಞಾನಿ ಡಾಕ್ಟರ್ ಕೆಎನ್ ಹರ್ಷ ಅವರು. ಹರ್ಷ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ಸರ್, ಸಾಂಬಾರ ಬೆಳೆಗಳು ಅಂತ ಅಂದ್ರೆ ಅದರ ವ್ಯಾಪ್ತಿ ಬಹಳ ದೊಡ್ಡದಾಗುತ್ತೆ, ಹಾಗಾಗಿ ನಾವು ಒಂಚೂರು ವ್ಯಾಪ್ತಿಯನ್ನ ಚಿಕ್ಕದು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ಮತ್ತೆ ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಕೆಲವು ಜಿಲ್ಲೆಗಳಿಗೆ ಸೀಮಿತ ಮಾಡಿಕೊಳ್ಳೋದೇ ಆದರೆ ಯಾವುದೆಲ್ಲ ಸಾಂಬಾರ ಪದಾರ್ಥಗಳು ಅಂಥೇಳಿ ಅಥವಾ ಸಾಂಬಾರ ಬೆಳೆಗಳು ಅಂಥೇಳಿ ನಾವು ಕರಿಬಹುದು? ಈ ಭಾಗದಲ್ಲಿ ಬೆಳೀತಕ್ಕಂಥ ಪ್ರಮುಖವಾದಂತಹ ಸಾಂಬಾರ ಬೆಳೆಗಳು ಯಾವ್ಯಾವ? ಹಾಸನ ಜಿಲ್ಲೆ ವಿಚಾರಕ್ಕೆ ಬಂದಾಗ ಸರ್, ಪ್ರಮುಖವಾದಂತಹ ಸಾಂಬಾರ ಬೆಳೆ ಮೊದಲನೇಗೆ ಬಂದು ಕಾಳುಮೆಣಸು, ನಂತರ ಏಲಕ್ಕಿ. ಸಕಲೇಶಪುರದ ಪಶ್ಚಿಮ ಘಟ್ಟದ ಭಾಗಗಳಲ್ಲಿ ಏಲಕ್ಕಿ, ಅದಾದ ನಂತರ ನಮಗೆ ಶುಂಠಿ. ಇವು ಮೂರು ಈ ಭಾಗದಲ್ಲಿ ಬೆಳೀತಾ ಇರುವಂತ ಪ್ರಮುಖವಾದಂತ ಸಾಂಬಾರ ಬೆಳೆಗಳು. ಅದರಲ್ಲಿ ಈ ಏಲಕ್ಕಿ ಮತ್ತೆ ಕಾಳುಮೆಣಸು ಬಂದು ದೀರ್ಘಾವಧಿ ಬೆಳೆ, ಶುಂಠಿ ಬಂದು ವಾರ್ಷಿಕ ಬೆಳೆ. ಹಾಗಾಗಿ ನಾವು ಈ ದೀರ್ಘಾವಧಿ ಬೆಳೆಗಳನ್ನ ಕಾಪಾಡಿಕೊಳ್ಳೋ ವಿಚಾರ ಹೇಗೆ ಅಂದ್ರೆ ಮಕ್ಕಳು ಕಾಪಾಡ್ದಾಗೇನೆ. ಹಾಗಾಗಿ ನಾವು ಮಕ್ಕಳಿಗೆ ಹೇಗೆ ರೋಗ ಬರೋದನ್ನ ತಡೀಲಿಕ್ಕೆ ಲಸಿಕೆ ಹಾಕಿಸ್ತೀವಿ, ಹಾಗಾಗಿ ದೀರ್ಘಾವಧಿ ಬೆಳೆಗಳ ವಿಚಾರವಾಗಿ ಮಾತಾಡಿದ್ರೆ ನಾವು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡ್ರೆ ನಮ್ಗೆ ಆಗುವಂತ ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡಿಕೊಂಡು ರೋಗ ಬಂದ ನಂತರ ಗಿಡಗಳಲ್ಲಾಗುವಂತ ಬದಲಾವಣೆ ಮತ್ತೆ ಇಳುವರಿಯಲ್ಲಿ ಆಗುವಂತ ನಷ್ಟವನ್ನ ತಪ್ಪಿಸೋದು ನಮ್ಮ ಮುಖ್ಯ ಉದ್ದೇಶ ಆಗಿರ್ತದೆ. ಹಾಗಾಗಿ ಈಗ ನಮ್ಮ ಭಾಗದಲ್ಲಿ ಪ್ರಮುಖವಾಗಿ ಬೆಳೀತಕ್ಕಂಥದ್ದು ಕಾಳುಮೆಣಸು, ಏಲಕ್ಕಿ ಮತ್ತೆ ಶುಂಠಿ. ಈ ಮೂರು ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಇವತ್ತು ಚರ್ಚೆಯನ್ನ ಮಾಡೋಣ. ಈಗ ನರ್ಸರಿಯಲ್ಲಿಯೂ ಕೂಡ ಅನೇಕ ರೋಗ ರುಜಿನಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ, ಅದೇ ರೀತಿ ಅದನ್ನು ನಾಟಿ ಮಾಡಿದ ಮೇಲೆ ತೋಟದಲ್ಲಿಯೂ ಕೂಡ ರೋಗ ರುಜಿನಗಳು ಬರತಕ್ಕಂತಹ ಸಾಧ್ಯತೆ ಇರುತ್ತೆ. ಪ್ರಮುಖವಾಗಿ ನರ್ಸರಿನಲ್ಲಿ ಏನೆಲ್ಲ ರೋಗಗಳು ಬರುವಂತಹ ಸಾಧ್ಯತೆ ಇರುತ್ತೆ, ಆ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ, ಇದರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ತುಂಬಾ ಒಳ್ಳೆ ಪ್ರಶ್ನೆ ಸರ್. ಈಗ ನರ್ಸರಿ ವಿಚಾರಕ್ಕೆ ಬಂದಾಗ ಕಾಳುಮೆಣಸಿನ ನರ್ಸರಿ ಮತ್ತೆ ಏಲಕ್ಕಿ ಗಿಡಗಳ ನರ್ಸರಿ ಈ ಭಾಗದಲ್ಲಿ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಹಾಗಾಗಿ ಈ ಜಾಗದಲ್ಲಿ ಇರುವಂತಹ ಈ ನರ್ಸರಿಗಳಲ್ಲಿ ಏಪ್ರಿಲ್ ಮೇ ತಿಂಗಳಿನಲ್ಲಿ ನಮಗೆ ಬರುವಂತ ತೀವ್ರವಾದಂತಹ ಬಿಸಿಲು ತಾಪಮಾನದಿಂದಾಗಿ ಎಲೆ ಚುಕ್ಕಿ ರೋಗ ಬರ್ತದೆ. ಬೆಳೆ ಒಂದೊಂದಾಗಿ ನಾವು ಗಮನಿಸ್ತಾ ಹೋಯ್ತು ಅಂತಂದ್ರೆ ಏಲಕ್ಕಿ ಬೆಳೆ ನರ್ಸರಿನಲ್ಲಿ ಈಗ ನಮಗೆ ಬರುವಂತದ್ದು ಎಲೆ ಚುಕ್ಕಿ ರೋಗ ಬರ್ತದೆ. ಎಲ್ಲಿ ನಮಗೆ ನೆರಳು ಕಡಿಮೆ ಇರುತ್ತೆ, ಬಿಸಿಲಿನ ತಾಪಮಾನ ಜಾಸ್ತಿ ಆಗತ್ತೆ, ಅಂತಹ ಟೈಮ್ನಲ್ಲಿ ಎಲೆ ಚುಕ್ಕಿ ರೋಗ ನಮಗೆ ಕಂಡು ಬರ್ತದೆ. ಅದನ್ನ ನಾವು ಗಮನಿಸಬೇಕಾಗಿರೋದಿಷ್ಟೇ, ಹೊಸದಾಗಿ ಬರ್ತಾ ಇರುವಂತಹ ಎಲೆಗಳು ಅಥವಾ ಮಧ್ಯಭಾಗದ ಎಲೆಗಳ ಮೇಲೆ ಬಿಳಿ ಬಣ್ಣದ ಚುಕ್ಕಿಗಳನ್ನ ನಾವು ಗುರುತಿಸಬಹುದು. ಅದು ಎಲ್ಲಿ ನಮಗೆ ಬಿಸಿಲು ನೇರವಾಗಿ ಬೀಳ್ತಾ ಇರ್ತದೆ ಅಂತ ಭಾಗದಲ್ಲೇ ಜಾಸ್ತಿ ಇರುತ್ತೆ. ಹಾಗಾಗಿ ಈ ನರ್ಸರಿ ಮಾಡಿರುವಂತಹ ಜಾಗದಲ್ಲಿ ಮೇಲೆ ಚಾವಣಿ ಅಥವಾ ಹೊದಿಕೆ ಹಾಕಿ ಚಪ್ರಾನ ಸರಿಪಡಿಸೋದ್ರಿಂದ ಕೂಡ ಈ ರೋಗನ ಹತೋಟಿಲಿಡಬಹುದು. ರೋಗ ಬಂದ ನಂತರ ನಾವು ಅದನ್ನ ನಿರ್ವಹಣೆ ಮಾಡ್ತೀವಿ ಅಂತಂದ್ರೆ ನಾವು ಶಿಫಾರಸು ಮಾಡಿರುವಂತಹ ಶಿಲೀಂಧ್ರನಾಶಕಗಳಿದ್ದಾವೆ. ಉದಾಹರಣೆಗೆ ಮ್ಯಾಂಕೋಸೆಬ್ ಪ್ರತಿ ಲೀಟರ್ಗೆ 2 ಗ್ರಾಂ, ಅದನ್ನ ಇಟ್ಟು ಸಿಂಪರಣೆ ಮಾಡಬಹುದು. ಇದ್ರ ಜೊತೆಗೆ ನಮ್ಗೆ ಇದೇ ಟೈಮ್ನಲ್ಲಿ ಎಲೆ ಮಚ್ಚೆ ರೋಗ, ಎಲೆ ಕೊಳೆಯೋ ರೋಗ, ಬುಡ ಕೊಳೆಯೋ ರೋಗ, ಇವು ಮೂರು ಕೂಡ ಯಾವಾಗ ಒಂದು ಟ್ರಾನ್ಸಿಷನ್ ಟೈಮ್ ಇರುತ್ತೆ ಸರ್, ಮೇ ಇಂದ ಜೂನ್ ಅಂದ್ರೆ ಬಿಸಿಲಿನಿಂದ ನಾವು ಮುಂಗಾರು ಈ ಪರಿಸ್ಥಿತಿಗೆ ಹೋದಾಗ ವ್ಯತ್ಯಾಸಗಳು ಏನಾಗುತ್ತೆ, ಇಂಥ ಟೈಮ್ನಲ್ಲಿ ನಮಗೆ ಯಾವಾಗ ಪಾಕೆಟ್ ಗಿಡಗಳನ್ನ ಅಂದ್ರೆ ಬುಟ್ಟಿ ಗಿಡಗಳನ್ನ ಒತ್ತೊತ್ತಾಗಿ ಇಟ್ಟಿರ್ತಾರೆ ಅಲ್ಲಿ ಆರ್ದ್ರತೆ ಜಾಸ್ತಿ ಇರ್ತದೆ, ಹ್ಯೂಮಿಡಿಟಿ. ಅಂತಹ ಜಾಗದಲ್ಲಿ ನಮಗೆ ಈ ಎಲೆ ಮಚ್ಚೆ ರೋಗ ಅಥವಾ ಎಲೆ ಕುಳಿಯೋ ರೋಗ ಅಥವಾ ಬುಡ ಕುಳಿಯೋ ರೋಗದ ಸಂಭಾವನೆ ತುಂಬಾ ಜಾಸ್ತಿ ಇರ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಗಾಳಿ ಆಡಲಿಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟು ಗಿಡಗಳನ್ನ ಪ್ರತಿ 10 ಅಥವಾ 15 ಬುಟ್ಟಿಗಳ ನಂತರ ಮಧ್ಯ 2 ಸಾಲ ಗ್ಯಾಪ್ ಕೊಡೋದ್ರಿಂದ ಸರಾಗವಾಗಿ ಗಾಳಿ ಆಡತ್ತೆ, ಆರ್ದ್ರತೆ ಕಡಿಮೆ ಆಗ್ತದೆ, ರೋಗದ ಉಲ್ಬಣತೆ ಕೂಡ ಕಡಿಮೆ ಆಗ್ತದೆ. ಇನ್ನು ನಾವು ಅಲ್ಲಿ ಶಿಲೀಂಧ್ರನಾಶಕವನ್ನ ನಾನು ಸ್ಪ್ರೇ ಮಾಡ್ತೀನಿ ಅಂದ್ರೆ ನಮಗೆ 2 ದಾರಿ ಉಂಟು. ಒಂದು 1% ಬೋರ್ಡೋ ದ್ರಾವಣವನ್ನ ಸ್ಪ್ರೇ ಮಾಡೋದು, ಅಥವಾ ನಾವು ಬೇರೆ ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳಿಗೆ ಹೋಗ್ತೀವಿ ಅನ್ನೋದಾಯ್ತು ಅಂತಂದ್ರೆ ಮ್ಯಾಂಕೋಸಬ್ ಮತ್ತೆ ಕಾರ್ಬನ್ ಡಿಸೈಮ್ ಇವೆರಡರ ಮಿಶ್ರಣ ಇರುವಂತ ಶಿಲೀಂಧ್ರನಾಶಕಗಳು ಮಾರುಕಟ್ಟೆನಲ್ಲಿದೆ, ಅದನ್ನ ಕೂಡ ನಾವು ಸ್ಪ್ರೇ ಮಾಡೋದ್ರಿಂದ ನಮಗೆ ಈ ರೋಗಗಳನ್ನ ಹತೋಟಿಗೆ ತಂದ್ಕೊಬಹುದು. ಅದೇ ರೀತಿ ನಾನು ಸಾವಯವ ಪದ್ಧತಿಯಲ್ಲಿ ಮಾಡ್ತೀನಿ ಅಂತಂದ್ರೆ ಗಿಡವನ್ನ ಬುಟ್ಟಿಗೆ ಹಾಕಿದ ದಿನದಿಂದ 20-25 ದಿನಗಳಿಗೊಮ್ಮೆ ಟ್ರೈಕೋಡರ್ಮಾ ಮತ್ತೆ ಸೂಡಾಮೊನಾಸ್ ಅನ್ನ ಪ್ರತಿ ಲೀಟರ್ ನೀರಿಗೆ 5 ml ನಂತೆ ಹಾಕೊಂಡು, ಅದು 5 ml ಮಿನಿಮಮ್ ಬೇಕು ಸರ್, 20 ml ಹಾಕಿದ್ರು ತಪ್ಪಿಲ್ಲ, ಯಾಕಂದ್ರೆ ಅದು ನೈಸರ್ಗಿಕವಾಗಿ ಸಿಕ್ಕಿರೋದ್ರಿಂದ ಜಾಸ್ತಿ ಹಾಕಿದಷ್ಟು ಉತ್ತೇಜನ ಚೆನ್ನಾಗಿರ್ತದೆ. ಆ ತರ ದ್ರಾವಣವನ್ನು ಮಾಡಿಕೊಂಡು ಪ್ರತಿ 20-25 ದಿನಕ್ಕೊಮ್ಮೆ ಸಂಪೂರ್ಣವಾಗಿ ಅದ ಗಿಡ ತೊಯ್ಯೋ ರೀತಿ, ಬುಟ್ಟಿನಲ್ಲಿ ಅದು ಇಳಿಯೋ ರೀತಿ ಸಿಂಪಡಣೆ ಮಾಡಿದಂತ ಪಕ್ಷದಲ್ಲಿ ನಮಗೆ ನರ್ಸರಿನಲ್ಲಿ ಬರುವಂತ ಏಲಕ್ಕಿಗೆ ಬರುವಂತ ರೋಗಗಳನ್ನ ಹತೋಟಿಗೆ ತಂದ್ಕೊಬಹುದು. ಅದೇ ರೀತಿ ನಮಗೆ ಕಾಳು ಮೆಣಸಿನ ವಿಚಾರಕ್ಕೆ ಬಂದಾಗ ನಮಗೆ ಕಾಳು ಮೆಣಸಿನಲ್ಲಿ ಬರುವಂತದ್ದು ಮೇಜರ್ 2, ಒಂದು ಎಲೆ ಕೊಳೆಯೋ ರೋಗ ಮತ್ತೆ ಬುಟ್ಟಿನಲ್ಲಿ ಸೊರಗು ರೋಗ ಕೂಡ ಬರ್ತದೆ. ಯಾವಾಗ ವಾತಾವರಣದಲ್ಲಿ ಆರ್ದ್ರತೆ ಜಾಸ್ತಿ ಆಗ್ತದೆ ಅವಾಗ ಈ 2 ಸಮಸ್ಯೆ ಬರ್ತದೆ. ಈ 2 ಸಮಸ್ಯೆಗೂ ಕೂಡ ನಾವು ಒಂದು ಬುಟ್ಟಿನ ಇಡಬೇಕಾದ್ರೆ ತೀವ್ರ ಒತ್ತೊತ್ತಾಗಿ ಇಡೋದು ಬೇಡ, ಮಧ್ಯಾಹ್ನ ಹೇಳಿದಾಗ 15-20 ಬುಟ್ಟಿ ಸಾಲ ಆದ ನಂತರ ಮಧ್ಯ 2-3 ಸಾಲ ಇಡೋದ್ರಿಂದ ಅಲ್ಲಿ ಗ್ಯಾಪ್ ಸಿಗತ್ತೆ ಮತ್ತೆ ಗಾಳಿ ಆಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದೇ ಪದ್ಧತಿಯನ್ನ ಇಲ್ಲೂ ಕೂಡ ಅನುಸರಿಸಬೇಕು. ಮತ್ತೆ ಈ ರೋಗಗಳ ನಿರ್ವಹಣೆಗೂ ಕೂಡ ನಾವು ಈಗಾಗಲೇ ಹೇಳದಾಗೆ 1% ಬೋರ್ಡೋ ದ್ರಾವಣವನ್ನು ಸ್ಪ್ರೇ ಮಾಡಬಹುದು ಅಥವಾ ಕಾರ್ಬನ್ ಡಿಸೈನ್ ಮತ್ತೆ ಮ್ಯಾಂಕೋಸಬ್ ಮಿಶ್ರಣ ಇರುವಂತ ಶಿಲೀಂಧ್ರನಾಶಕವನ್ನ ಸ್ಪ್ರೇ ಮಾಡಬಹುದು. ಇದನ್ನ ಸ್ಪ್ರೇ ಮಾಡ್ತೀನಿ ಅಂದ್ರೆ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸ್ಪ್ರೇ ಮಾಡಬೇಕು. ಇವತ್ತು ಸ್ಪ್ರೇ ಮಾಡಿದರೆ ಮತ್ತೆ ಇನ್ 20 ದಿನ ಬಿಟ್ಟು ಮತ್ತೊಮ್ಮೆ ಸ್ಪ್ರೇ ಕೊಟ್ರೆ ರೋಗದ ಹತೋಟಿ ತುಂಬಾ ಚೆನ್ನಾಗಾಗತ್ತೆ ಸರ್. ಇದು ನರ್ಸರಿ ವಿಚಾರಕ್ಕೆ ಬಂದಾಗ. ಅದೇ ಮೇನ್ ಫೀಲ್ಡ್ ವಿಚಾರಕ್ಕೆ ಬಂದಾಗ ಮುಂಗಾರು ಪ್ರಾರಂಭಕ್ಕೆ ಮುಂಚೆ ನಾವು ಕಾಳು ಮೆಣಸಿನ ವಿಚಾರ ಮೊದಲು ಮುಗಿಸ್ಕೊಳ್ಳೋಣ, ಯಾಕಂದ್ರೆ ಈ ಭಾಗದ ಪ್ರಮುಖವಾದ ಬೆಳೆ ಅದು. ಕಾಳು ಮೆಣಸಿನಲ್ಲಿ ಹರಿಯೋ ಬೀಳುಗಳು ಏನಿರುತ್ತೆ ಅದು ನೆಲದ ಸಂಪರ್ಕಕ್ಕೆ ಬಂದಾಗ ಸಾಮಾನ್ಯವಾಗಿ ನಮಗೆ ಸ್ವರ್ಗ ರೋಗಕ್ಕೆ ಬೇಕಾಗಿರುವಂತ ವಾತಾವರಣನ ನಾವು ಕಲ್ಪಿಸ್ಕೊಟ್ಟಾಗತ್ತೆ. ಹಾಗಾಗಿ ನಾವು ಹೇಳೋದು ಏಪ್ರಿಲ್ ಮೇ ತಿಂಗಳಿನಲ್ಲಿ ಹರಿಯೋ ಬೀಳುಗಳನ್ನ ಕತ್ತರಿಸಿ ಬುಟ್ಟಿ ಗಿಡ ಮಾಡ್ಕೊಳ್ಳಿ ಅಂತ. ಎರಡನೇದು ಈ ವರ್ಷದ ಒಂದು ವರ ಏನಪ್ಪಾ ಅಂತಂದ್ರೆ ಅಕಾಲದಿಂದಲೇ ಬಂದಿರುವಂತ ಚಂಡಮಾರುತದ ಮಳೆ ಸಕಾಲದಲ್ಲಿ ರೈತರಿಗೆ ವರದಾನವಾಯಿತು. ಬಹಳಷ್ಟು ಕಡೆ ನಾನು ಏನು ತೋಟಗಳನ್ನ ನೋಡಿ ಬಂದಿದ್ದೀನಿ, ಬಹಳಷ್ಟು ಕಡೆ ಈ ಟೈಮ್ಗೆ ನಮಗೆ ಹೊಸ ಚಿಗುರು ಮಾತ್ರ ಕಾಣ್ತಾ ಇತ್ತು. ಆದ್ರೆ ಈ ವರ್ಷ ಅಕಾಲ ಮಳೆಯ ಪ್ರಭಾವ ಏನಾಗಿದೆ, ಹೊಸ ಚಿಗುರಿನ ಜೊತೆಗೆ ಹೊಸ ಗರಿಗಳು ಕೂಡ ಮೂಡಿಬರ್ತಾ ಇದೆ. ಹಾಗಾಗಿ ಮುಂಗಾರು ಪ್ರಾರಂಭ ಆಗ್ಲಿಕ್ಕೂ ಮುಂಚೆ 1% ಬೋರ್ಡೋ ದ್ರಾವಣವನ್ನ ಸ್ಪ್ರೇ ಮಾಡಲಿಕ್ಕೆ ಇದು ತುಂಬಾ ಸಕಾಲ. ದಯವಿಟ್ಟು ಮುಂಗಾರು ಪ್ರಾರಂಭ ಆಗ್ಲಿಕ್ಕೂ ಮುಂಚೆ 1% ಬೋರ್ಡೋನ ಪೆಪ್ಪರ್ ಗಿಡಗಳಿಗೆ ಅಥವಾ ಕಾಳು ಮೆಣಸಿನ ಗಿಡಗಳಿಗೆ ದಯವಿಟ್ಟು ಸ್ಪ್ರೇ ಮಾಡಿ. ಬಹಳಷ್ಟು ರೈತರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ದಾರ ಹೊರಟ ನಂತರ ನಾವು ಬೋರ್ಡೋ ಸ್ಪ್ರೇ ಮಾಡೋದ್ರಿಂದ ದಾರ ಹೊರಗ್ ಬರಲ್ಲ, ದಾಟ್ಕಾಳಾಗತ್ತೆ ಅಂತ. ಅದು ನಿಜವಾಗ್ಲೂ ತಪ್ಪು ಕಲ್ಪನೆ, ತಪ್ಪು ಮಾಹಿತಿ. ಹಾಗಾಗಿ ದಯವಿಟ್ಟು ಬೋರ್ಡೋ ಕೈ ಬಿಡಬೇಡಿ. ಯಾಕಂದ್ರೆ ಒಂದು ಮಾತಿದೆ ಪ್ಲಾಂಟೇಶನ್ ಏರಿಯಾದಲ್ಲಿ, ನೋ ಕಾಪರ್ ನೋ ಕ್ರಾಪ್ ಅಂತ, ಅದು ಸತ್ಯವಾದ ಮಾತು. ಹಾಗಾಗಿ ಬೋರ್ಡೋ ದ್ರಾವಣ 1% ಅದು ಬಹಳ ಮುಖ್ಯ. ಎರಡನೇದು ಬೇಸಿಗೆ ತುಂಬಾ ತೀವ್ರವಾಗಿದ್ದರಿಂದ ಮಣ್ಣಿನ ತೇವಾಂಶವನ್ನ ಸಂರಕ್ಷಿಸಿಕೊಳ್ಳಲಿಕ್ಕೆ ಏನ್ ಮಾಡ್ತಿದ್ರು, ಬುಡದ ಹತ್ರ ಹೊದಿಕೆಯನ್ನ ಮಾಡಿಡ್ತಿದ್ರು, ಬಿದ್ದಿರುವಂತ ಗರಿಗಳು ಎಲೆ ತರಗು ಇದನ್ನೆಲ್ಲ ಗುಡ್ಡೆ ಹಾಕಿ ಬುಡದ ಹತ್ರ ಇರುವಂತ ತೇವಾಂಶನ ಸಂರಕ್ಷಣೆ ಮಾಡ್ತಾ ಇದ್ರು. ಈಗ ಮಳೆಗಾಲ ಶುರು ಆಗ್ಲಿಕ್ಕೂ ಮುಂಚೆ ಬುಡನ ಸ್ವಚ್ಛ ಮಾಡಿಟ್ಕೊಳ್ಳಿ. ಅದಾದ ನಂತರ ಸಾಧ್ಯ ಆದ್ರೆ ಪ್ರತಿ ಗಿಡಕ್ಕೆ ಟ್ರೈಕೋಡರ್ಮಾ ಸೋಡಮೊನಾಸ್ 20 ml ಪ್ರತಿ ಗಿಡಕ್ಕೆ ನೀವು ಡ್ರೆಂಚ್ ಮಾಡಿದ್ರೆ 1 ಲೀಟರ್ ನೀರಿಗೆ 20 ml ಹಾಕೊಂಡು ಒಂದು 5-10 ಲೀಟರ್ನಷ್ಟು ದ್ರಾವಣವನ್ನ ಡ್ರೆಂಚ್ ಮಾಡಿದ್ರೆ ನಮಗೆ ಅಲ್ಲಿ ಮುಂದೆ ಮಳೆಗಾಲ ತೀವ್ರವಾದಾಗ ಬರುವಂತ ಸೊರಗು ರೋಗಗಳನ್ನ ತಡೀಲಿಕ್ಕೆ ಇದು ಲಸಿಕೆ ರೀತಿ ಕೆಲಸ ಮಾಡುತ್ತದೆ. ಅಥವಾ ನಾನು ಬಹಳಷ್ಟು ಕಳೆದ ವರ್ಷದ ಪ್ರಭಾವಗಳನ್ನ ಗಮನಿಸಿದ್ರೆ ಬಹಳಷ್ಟು ತೋಟಗಳಲ್ಲಿ ಸ್ಲೋ ವಿಲ್ಟ್ ಸಮಸ್ಯೆ, ನಿಧಾನವಾಗಿ ಸ್ವರ್ಗ ರೋಗದ ಸಮಸ್ಯೆ ತುಂಬಾ ಜಾಸ್ತಿ ಇತ್ತು. ಆ ತರದ ತೋಟಗಳಲ್ಲಿ ಮಳೆಗಾಲ ಶುರು ಆಗ್ಲಿಕ್ಕೂ ಮುಂಚೆನೆ ಒಂದು ರೌಂಡು ಕಾಪರ್ ಆಕ್ಸಿ ಕ್ಲೋರೈಡ್ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಪ್ರತಿ ಗಿಡಕ್ಕೆ ಸುಮಾರು 5-10 ಲೀಟರ್ ದ್ರಾವಣವನ್ನು ಹಾಕಿ ತೋಯಿಸಬೇಕು. ಅದಾದ ನಂತರ ನೀವು ಟ್ರೈಕೋಡರ್ಮಾ ಸೋಡೋಮೋನಾಸ್ ಅನ್ನ 20 ದಿನಗಳ ನಂತರ ಕೊಡೋದ್ರಿಂದ ಈ ಮಳೆಗಾಲದಲ್ಲಿ ನಮಗೆ ಕಾಳುಮೆಣಸಿನಲ್ಲಿ ಕಾಡುವಂತ ಶೀಘ್ರ ಸ್ವರ್ಗ ರೋಗನ ಬಹಳಷ್ಟು ಎಫೆಕ್ಟಿವ್ ಆಗಿ ಹತೋಟಿಗೆ ತರಬಹುದು. ಇದು ಕಾಳುಮೆಣಸಿನ ವಿಚಾರವಾಯಿತು. ಅದೇ ರೀತಿ ಈಗ ದಾರುಗಳು ಕೂಡ ಹೊರಟಿರೋದ್ರಿಂದ ಇನ್ನ ಒಂದು ಕೆಲಸ ಏನಂತಂದ್ರೆ 1% ಬೋರ್ಡೋ ದ್ರಾವಣವನ್ನ ಸ್ಪ್ರೇ ಮಾಡೋದು. ಇನ್ನ ಪ್ರಮುಖ ಬೆಳೆಯಾದಂತ ಏಲಕ್ಕಿ ವಿಚಾರಕ್ಕೆ ಬಂತು ಅಂತಂದ್ರೆ ಏಲಕ್ಕಿನಲ್ಲೂ ಅಷ್ಟೇ ಈ ಸಮಯದಲ್ಲಿ ನಮಗೆ ವೈರಸ್ನಿಂದ ಬರುವಂತಹ ರೋಗಗಳಾದಂತ ಕಟ್ಟೆ ಮತ್ತೆ ಕೊಕ್ಕೆ ಕಂದುಗಳ ಲಕ್ಷಣ ತುಂಬಾ ಚೆನ್ನಾಗಿ ಕಾಣ್ತದೆ. ಹಾಗಾಗಿ ದಯಮಾಡಿ ರೈತರು ಒಂದು ರೌಂಡ್ ತಮ್ಮ ಜಮೀನಿನ ಸುತ್ತ ಓಡಾಡಿ ಎಲ್ಲಿ ಕಟ್ಟೆ ಕೊಕ್ಕೆ ಕಂದು ರೋಗದ ಗಿಡಗಳಿದಾವೆ ಅಂತದನ್ನ ಸಂಪೂರ್ಣವಾಗಿ ಕಿತ್ತು ಅದನ್ನ ಸುಟ್ಟು ಹಾಕಿ ನಾಶ ಪಡಿಸಬೇಕು. ಅಂದ್ರೆ ಸಂಪೂರ್ಣ ಕಂದನೆ ಕಿತ್ತಾಕ್ಬೇಕು, ಗಿಡನೇ ಕಿತ್ತಾಕ್ಬೇಕು ಸರ್. ಪೂರ್ಣ ಯಾಕಂದ್ರೆ ಅದು ವೈರಸ್ ಆಗಿರೋದ್ರಿಂದ ಒಂದು ಹೇನು ಅದರಿಂದ ರಸವನ್ನು ಹೀರಿ ಮತ್ತೊಂದು ಗಿಡಕ್ಕೆ ಹೋಗಿ ಅಲ್ಲೂ ರಸ ಹೀರ್ಬೇಕಾದ್ರೆ ಅಲ್ಲಿಗೂ ಹಬ್ಬತ್ತೆ. ಅದಕ್ಕೋಸ್ಕರ ಸೋರ್ಸ್ ಅನ್ನೇ ನೀವು ಡಿಸ್ಟ್ರಾಯ್ ಮಾಡಿ ನಾಶಪಡಿಸಿ ಅಂತ ನಾವು ಹೇಳ್ತೀವಿ. ಹಾಗ್ ಮಾಡೋದ್ರಿಂದ ನಮಗೆ ಈ ವೈರಸ್ ರೋಗಗಳನ್ನ ನಾವು ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬಹುದು. ಅಥವಾ ನಾನು ಇದನ್ನ ಕೆಮಿಕಲ್ ಮುಖಾಂತರ ಮಾಡ್ತೀನಿ ಅಂದ್ರೆ ನಮ್ಗೆ ಯಾವ್ದೇ ಆಪ್ಷನ್ ಇಲ್ಲ. ಬಟ್ ರೋಗ ನಿರೋಧಕ ತಳಿಗಳಿದಾವೆ, ISR ವಿಜೇತ ಅನ್ನುವಂತ ಏಲಕ್ಕಿ ತಳಿ ಕಟ್ಟೆ ರೋಗದ ಸಹಿಷ್ಣುತೆಯನ್ನ ಹೊಂದಿದೆ, ಅದನ್ನ ನೀವು ಬಳಸಬಹುದು. ಆಮೇಲೆ ಎರಡನೇದು ಇದರಲ್ಲೂ ಕೂಡ ಬುಡಾನ ಸ್ವಚ್ಛವಾಗಿ ಇಟ್ಕೊಬೇಕು. ಬುಡ ಎಲ್ಲ ಬಿಡಿಸಿ ಹಳೆ ಗರಿಗಳನ್ನೆಲ್ಲ ತೆಗೆದು, ಹಳೆ ಗರಿಗಳನ್ನ ತೆಗೆಯೋದ್ರಿಂದ ಏನಾಗುತ್ತೆ, ಈ ಬಿಸಿಲಿಗೆ ಯಾವಾಗ ನಾವು ಹಳೆ ಗರಿಗಳು ತೆಗಿತೀವಿ ಅಲ್ಲಿ ಥ್ರಿಪ್ಸ್ ಅಂತ ಹೇನನ್ ರೀತಿ ಸಣ್ಣ ರಸ ಇರೋ ಕೀಟ ಇರ್ತದೆ, ನಮಗೆ ಕಜ್ಜಿಕಾಯಿ ಆಗ್ಲಿಕ್ಕೆ ಅದೇ ಮುಖ್ಯವಾದ ಕಾರಣ. ಅದು ಓಪನ್ ಮಾಡೋದ್ರಿಂದ ನಮಗೆ ಆ ಹುಳುಗಳ ಸಂತತಿ ನೈಸರ್ಗಿಕವಾಗಿ ಹತೋಟಿಗೆ ಬರ್ತದೆ. ಈ ರೀತಿ ಮಾಡೋದ್ರಿಂದ ನಮಗೆ ಗಿಡದಲ್ಲಿ ಸ್ವಚ್ಛತೆ, ತೋಟದಲ್ಲಿ ಸ್ವಚ್ಛತೆ ಚೆನ್ನಾಗಾದಾಗ ನಮಗೆ ರೋಗಗಳ ಸಮಸ್ಯೆ ಸ್ವಲ್ಪ ದೂರ ಆಗ್ತದೆ. ಎಲ್ಲಿ ನಮಗೆ ತಗ್ಗಿನ ಪ್ರದೇಶ ಇದೆ, ನಮಗೆ ರೋಗದ ಸಮಸ್ಯೆಗಳು ಬರಬಹುದು ಅನ್ನುವಂತ ಅನುಮಾನ ಇರುವಂತಹ ಕಡೆ ದಯವಿಟ್ಟು ಪ್ರತಿ ಗಿಡಕ್ಕೆ ಕಾಪರ್ ಆಕ್ಸಿ ಕ್ಲೋರೈಡ್ ದ್ರಾವಣವನ್ನ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು 5-10 ಲೀಟರ್ನಷ್ಟು ನೀರನ್ನ ನಾವು ದ್ರಾವಣವನ್ನ ಪ್ರತಿ ಗಿಡದ ಬುಡಕ್ಕೆ ನಾವು ತೋಯಿಸಬೇಕು. ಡ್ರೆಂಚಿಂಗ್ ಮಾಡೋದ್ರಿಂದ ಮುಂದೆ ಮಳೆಗಾಲದಲ್ಲಿ ಬರುವಂತಹ ಸಮಸ್ಯೆನ ನಾವು ಹತೋಟಿನಲ್ಲಿ ಇಟ್ಕೋಬಹುದು. ಅದೇ ರೀತಿ ಇನ್ನ ಬಹಳ ವಾಣಿಜ್ಯ ವಿಚಾರದಲ್ಲಿ ಬಂದಾಗ ಬಹಳ ಏಳು ಬೀಳು ನೋಡದಂತ ಬೆಳೆ ಅಂತಂದ್ರೆ ಶುಂಠಿ. ಈಗ ಆಲ್ರೆಡಿ ಹಾಸನ ಭಾಗದಲ್ಲಿ ಶುಂಠಿ ಸುಮಾರು 60-90 ದಿನಗಳ ಆಯುಷನ್ನ ಕಳೆದಿದೆ ಈ ವರ್ಷ. ಎಲ್ಲೆಲ್ಲಿ ನೀರಾವರಿ ಸೌಲಭ್ಯ ಇತ್ತು ಅವರೆಲ್ಲ 90 ದಿನ ದಾಟಿಸಿದ್ದಾರೆ. ಹಾಗಾಗಿ ಈಗ ಮಳೆಗಾಲ ಶುರು ಆಗಬೇಕಾದಾಗ ನಾವು ಅವ್ರು ಬಹಳ ಮುಖ್ಯವಾಗಿ ಮಾಡ್ಕೊಳ್ಬೇಕಾಗಿರೋದು ಚರಂಡಿಯನ್ನ ಸರಿಪಡಿಸ್ಕೊಳ್ಳೋದು ಮತ್ತೆ ಏರುಮಡಿಗಳ ಎತ್ತರನ ನೋಡ್ಕೊಳ್ಳೋದು. ಹಾಗಾಗಿ ಮಳೆ ಜೋರಾಯ್ತು ಅಂತಂದ್ರೆ ಗೆಡ್ಡೆ ಕೊಳೆಯುವ ರೋಗದ ಬಾಧೆಯನ್ನ ತಪ್ಪಿಸ್ಕೋಬೇಕು ಅಂತಂದ್ರೆ ಬಿದ್ದಂತ ಮಳೆ ನೀರು ಸರಾಗವಾಗಿ ಚರಂಡಿಯಲ್ಲಿ ಹರಿದು ಹೋಗೋದಕ್ಕೆ ಏನ್ ವ್ಯವಸ್ಥೆ ಬೇಕು ಅದನ್ನ ಮಾಡ್ಕೊಳ್ಳಿ. ಎರಡನೇದು ನಮಗೆ ಚರಂಡಿನಲ್ಲಿ ಬಹಳಷ್ಟು ಕಳೆಗಳ ಸಮಸ್ಯೆ ಕೂಡ ಇರ್ತದೆ. ಹಾಗಾಗಿ ಆ ಕಳೆಗಳನ್ನ ಕೈಯಲ್ಲಾದ್ರೂ ತೆಗೆಸಬಹುದು ಅಥವಾ ಅಗಲವಾದಂತ ಎಲೆಗಳೇ ಮಾತ್ರ ಇತ್ತು ಅಂತಂದ್ರೆ ನಾವಲ್ಲಿ 2,4-D ಅನ್ನುವಂತ ಕಳೆನಾಶಕ ಸಿಗುತ್ತೆ ಅಗಲವಾದ ಎಲೆಗಳಿಗೆ ಮಾತ್ರ. ಹುಲ್ಲಿನ ಜಾತಿ ಎಲೆಗಳಿಗೆ ಈ 2,4-D ಕೆಲಸ ಮಾಡೋದಿಲ್ಲ. ಹಾಗಾಗಿ ಆ ಜಾಗಕ್ಕೆ ಮಾತ್ರ ಸ್ವಲ್ಪ ನೋಡಿಕೊಂಡು ಸ್ಪ್ರೇ ಮಾಡೋದ್ರಿಂದ ನಮಗೆ ಚರಂಡಿಯಲ್ಲಿ ಸ್ವಚ್ಛತೆ ಕಾಪಾಡಬಹುದು. ಅದ್ರ ಜೊತೆಗೆ ನಾವು ಚರಂಡಿಯಲ್ಲಿರೋ ಮಣ್ಣನ್ನ ಹೇರ್ ಹಾಕೋದ್ರಿಂದ ಚರಂಡಿ ಕ್ಲೀನ್ ಆಗುತ್ತೆ, ನೀರು ಸರಾಗವಾಗಿ ಹರಿದು ಹೋಗ್ತದೆ. ಹಾಗಾಗಿ ನಮಗೆ ಈ ಟೈಮ್ನಲ್ಲಿ ಗೆಡ್ಡೆ ಕೊಳೆಯೋ ರೋಗದ ಉಲ್ಬಣತೆ ಕಡಿಮೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಎರಡನೇದು ಈಗ ಮಳೆಗಾಲ ಪ್ರಾರಂಭ ಆಗ್ಲಿಕ್ಕೂ ಮುಂಚೆನೆ ನಾವು ಟ್ರೈಕೋಡರ್ಮಾ ಸೂಡೋಮೋನಾಸ್ ಅನ್ನ ಶುಂಠಿ ಬೆಳೆನಲ್ಲಿ ಹಾಕಿದ್ದೇ ಆಯ್ತು ಅಂತಂದ್ರೆ ಒಂದು ಕಡೆ ರೋಗ ಉಲ್ಬಣತೆನ ಕಡಿಮೆ ಮಾಡೋದ್ರ ಜೊತೆಗೆ ಈ ಟೈಮ್ನಲ್ಲಿ ಹೊಸ ಮರಿಗಳು ಮತ್ತೆ ಗೆಡ್ಡೆ ಕಟ್ಟೋದಕ್ಕೆ ಬೇಕಾಗಿರುವಂತ ಅವಶ್ಯಕವಾದ ಟೈಮ್ ಆಗಿರೋದ್ರಿಂದ ಈ ಟ್ರೈಕೋಡರ್ಮಾ ಸೂಡೋಮೋನಾಸ್ ಇವೆರಡನ್ನು ಸಸ್ಯ ಪ್ರಚೋದಕಗಳನ್ನ ಉತ್ಪಾದನೆ ಮಾಡ್ತದೆ, ಹಾರ್ಮೋನ್ಗಳನ್ನು ಉತ್ಪಾದನೆ ಮಾಡುತ್ತೆ. ಆ ಉತ್ಪಾದನೆ ಆಗುವಂತ ಹಾರ್ಮೋನ್ ನಿಂದಾಗಿ ಗಿಡಗಳ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗೋದ್ರಿಂದ ಹಾಕಿರುವಂತಹ ಗೊಬ್ಬರನ ತುಂಬಾ ಎಫಿಷಿಯಂಟ್ ಆಗಿ ಗಿಡಗಳು ಉಪಯೋಗಿಸ್ಕೊಂತವೆ ಮತ್ತೆ ಉತ್ತಮವಾದಂತಹ ಇಳುವರಿ ಕೂಡ ರೈತನ ಪಾಲಾಗುತ್ತೆ. ಜೊತೆಯಲ್ಲಿ ಇವು ನೈಸರ್ಗಿಕವಾಗಿ ಕೆಲಸ ಮಾಡೋದ್ರಿಂದ ಸಂಬಳ ತಗೊಳ್ಳದೆ ಕೆಲಸ ಮಾಡ್ತಾ ಇರ್ತವೆ. ಹಾಗಾಗಿ ಒಂದ್ ಕಡೆ ಪರಿಸರದ ಸಂರಕ್ಷಣೆ ಕೂಡ ಆಗತ್ತೆ. ಇದಿಷ್ಟು ಬಹಳ ಮುಖ್ಯವಾದಂತ ಅಂಶಗಳು. ಇದ್ರ ಜೊತೆಗೆ ಕೀಟದ ವಿಚಾರಕ್ಕೆ ಬಂದಾಗ ನಮಗೆ ಈ ಸಮಯದಲ್ಲಿ ಮಳೆಗಾಲದಲ್ಲಿ ಕೀಟದ ಬಾಧೆ ಕಾಳುಮೆಣಸಿನಲ್ಲಾಗ್ಲಿ ಏಲಕ್ಕಿನಾಗ್ಲಿ ಕಡಿಮೆ, ಆದರೆ ಶುಂಠಿನಲ್ಲಿ ಬೇರ್ ಹುಳಗಳು ಅಥವಾ ಗೊಣ್ಣೆ ಹುಳುಗಳ ಬಾಧೆ ಇರ್ತದೆ. ಹಾಗಾಗಿ ಅದನ್ನ ಹತೋಟಿಗೆ ಜೈವಿಕವಾಗಿ ತುಂಬಾ ಎಫೆಕ್ಟಿವ್ ಆಗಿ ಮಾಡಬಹುದು. ಮೆಟರೈಸಿಯಂ ಅನೈಸೋಪೀಲಿಯೆ ಅಂತ ಒಂದು ಶಿಲೀಂಧ್ರನ ತೋಟದಲ್ಲೆಲ್ಲ ಹಾಕಿದ್ರೆ, ಮಡಿ ಮೇಲೆ ಹಾಕಿದ್ರೆ, ಸ್ಪ್ರೆಡ್ ಮಾಡಿದ್ರೆ ಅದು ಪೌಡರ್ ಫಾರ್ಮ್ ಅಲ್ಲೂ ಸಿಗುತ್ತೆ, ಲಿಕ್ವಿಡ್ ಸಿಗುತ್ತೆ. ಅದನ್ನ ಪ್ರತಿ ಲೀಟರ್ ನೀರಿಗೆ 5 ಗ್ರಾಮ್ ಅಥವಾ 5 ml ಅಂತ ಹಾಕೊಂಡು ಬುಡ ತೊಯ್ಯೋ ರೀತಿ ಸ್ಪ್ರೇ ಮಾಡಿದ್ರೆ ಮಣ್ಣಲ್ಲಿರುವಂತಹ ಈ ಹುಳುಗಳು ಸತ್ತೋಗುತ್ತೆ. ಹಾಗಾಗಿ ಈ ಕ್ರಮಗಳನ್ನ ಮಾಡಿದ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ಈ ಮುಂಜಾಗ್ರತಾ ಕ್ರಮಗಳಿದ್ದಾವಲ್ಲ, ಯಾಕೆ ನಿಮ್ಮ ಪ್ರಕಾರ ಬಹಳ ಅವಶ್ಯಕ ಅಂತ ಹೇಳಿ ಅನ್ಸುತ್ತೆ? ಸರ್, ಇವತ್ತು ಪರಿಸ್ಥಿತಿ ಬದಲಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸೂಕ್ತವಾದಂತಹ ವಾತಾವರಣ, ಸೇಫ್ ಆಗಿರುವಂತಹ ಫುಡ್ ಬೇಕಾಗಿದೆ. ಹೌದು. ಹಾಗಾಗಿ ನಾವು ಯಾವಾಗ ಮುಂಜಾಗ್ರತಾ ಕ್ರಮವನ್ನ ಈ ಶಿಫಾರಸು ಮಾಡಿರುವಂತಹ ರಾಸಾಯನಿಕಗಳಾಗ್ಬೋದು ಅಥವಾ ಜೈವಿಕ ಹತೋಟಿ ಕ್ರಮಗಳಾಗ್ಬೋದು ಇದನ್ನ ಬಳಸಿ ಮಾಡಿದಾಗ ನಮ್ಮ ಉತ್ಪನ್ನದಲ್ಲಿ ಅವಶೇಷಗಳೇನಿರ್ತದೆ, ರಾಸಾಯನಿಕ ಅವಶೇಷಗಳು ಅಥವಾ ಪೆಸ್ಟಿಸೈಡ್ ರೆಸಿಡ್ಯೂ, ಇದು ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಒಂದು ಕಡೆ ಕನ್ಸ್ಯೂಮರ್ ಆರೋಗ್ಯಕ್ಕೂ ಕೂಡ ಒಳ್ಳೇದು, ಎರಡನೇದು ನಮ್ಮ ಎಕ್ಸ್ಪೋರ್ಟ್ ಕನ್ಸೈನ್ಮೆಂಟ್ಸ್ ರಿಜೆಕ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಕಡಿಮೆ ಆಗ್ತದೆ, ಮೂರನೇದಾಗಿ ಮಣ್ಣಲ್ಲಿ ಉಳಿದಂತ ಈ ರಾಸಾಯನಿಕ ಅವಶೇಷಗಳು ಕಡೆಗೆ ಹೋಗಿ ಸೇರೋದು ನೀರನ್ನೇ, ಹಾಗಾಗಿ ಅದು ಜಲಚರಗಳ ಮೇಲೆ ಕೂಡ ಬಹಳ ಪ್ರಭಾವ ಬೀಳ್ತದೆ. ಹಾಗಾಗಿ ನಾವು ನಮ್ಮ ಮಣ್ಣನ್ನ ಸಂರಕ್ಷಿಸ್ಕೊಬೇಕು, ನಮ್ಮ ವಾತಾವರಣ ಸಂರಕ್ಷಿಸ್ಕೋಬೇಕು, ಅದರ ಜೊತೆಗೆ ನಾವು ತಿನ್ನೋ ಆಹಾರ ಆರೋಗ್ಯಕರವಾಗಿರಬೇಕು ಅನ್ನೋದಿತ್ತು ಅಂತಂದ್ರೆ ನಾವು ಪ್ರತಿಯೊಂದು ಕ್ರಮಗಳನ್ನ ಮುಂಜಾಗ್ರತಾ ಕ್ರಮವಾಗಿ ಮಾಡಿದ್ರೆ 10 ಪೈಸದಲ್ಲಾಗೋ ಖರ್ಚು ನಮಗೆ 1 ಪೈಸದಲ್ಲಾಗೋಗುತ್ತೆ. ಹಾಗಾಗಿ ಒಂದು ಕಡೆ ಲಾಭ, ಒಂದು ಕಡೆ ಪರಿಸರ ಸಂರಕ್ಷಣೆ, ಎರಡೂ ಆಗುತ್ತೆ. ಒಂದಷ್ಟು ಹಣನ ಉಳಿಯುತ್ತೆ, ಪರಿಸರ ಸಂರಕ್ಷಣೆ ಆಗುತ್ತೆ, ಬಹಳ ಮುಖ್ಯವಾಗಿ ನಮ್ಮ ಕೃಷಿಕರ ಶ್ರಮವೂ ಕೂಡ ಉಳಿಯುತ್ತೆ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚು ಗಮನವನ್ನ ಹರಿಸಬೇಕು ಅನ್ನುವಂಥದ್ದು. ತಾವೊಂದು ಮತ್ತೊಂದು ಬಹಳ ಮುಖ್ಯವಾದಂತಹ ಒಂದು ಅಂಶವನ್ನ ಹೇಳಿದ್ರಿ, ರಾಸಾಯನಿಕಗಳ ಅವಶೇಷಗಳು ಅಂತ ಹೇಳ್ಬಿಟ್ಟು. ಅದು ಇವತ್ತು ಇಡೀ ನಮ್ಮ ರಫ್ತು ಏನಿದೆಯೋ ಆ ರಫ್ತಿನ ಉದ್ಯಮದ ಮೇಲೆ ದೊಡ್ಡ ಹೊಡೆತವನ್ನ ನೀಡ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಸಾಂಬಾರ ಪದಾರ್ಥಗಳು, ನಮ್ಮ ದೇಶದ ಬಹಳ ಮುಖ್ಯವಾದಂತಹ ರಫ್ತಾಗ್ತಕ್ಕಂತಹ ಪದಾರ್ಥಗಳು ಹೆಚ್ಚು ಪ್ರಮಾಣದಲ್ಲಿ ಈ ಹಿಂದಿನಿಂದಲೂ ಕೂಡ ಆಗ್ತಾ ಇದ್ದಾವೆ, ಈಗಲೂ ಕೂಡ ಆಗ್ತಿದ್ದಾವೆ. ಇವುಗಳಲ್ಲಿ ರಾಸಾಯನಿಕಗಳ ಅವಶೇಷಗಳು ಹೇಗಿದ್ದಾವೆ, ಯಾವ ಮಟ್ಟದಲ್ಲಿದೆ, ಏನಾದರೂ ತುಂಬಾ ಗಂಭೀರವಾದಂತಹ ಪರಿಣಾಮವನ್ನು ಬೀರ್ತಾ ಇದೆಯಾ, ಹೇಗೆ? ಈ ವಿಚಾರಕ್ಕೆ ಬಂದಾಗ ಸರ್, ಏಲಕ್ಕಿ ರಫ್ತು ಮಾಡಲಿಕ್ಕೆ ಯೋಚನೆ ಮಾಡಿದಾಗ ಏಲಕ್ಕಿನಲ್ಲಿ ನಮಗೆ ಅವಶೇಷಗಳು ತುಂಬಾ ಜಾಸ್ತಿ ಬರ್ತಾ ಇದೆ. ಅದೇ ರೀತಿ ನಮಗೆ ಶುಂಠಿನಲ್ಲಿ ಕೂಡ ಅವಶೇಷಗಳು ಹೆಚ್ಚಾಗಿ ಬರ್ತಾ ಇದೆ, ಬಳಸ್ತಾ ಇದೀವಿ. ಆದರೆ ನನಗೆ ವಿಷಮುಕ್ತ ಆಹಾರ ಬೇಕು, ಇದು ನನ್ನ ಆಸೆ. ಅದಕ್ಕೆ ನಾನು ಬೇಕಾದಂತ ಹೆಚ್ಚಿನ ಹಣನ ಕೊಟ್ಟು ಕೊಂಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಅಂತನ್ನುವಂತ ಒಂದು ವರ್ಗದ ಜನರೇ ಇದ್ದಾರೆ. ಆದರೆ ಅವರು ಕೊಡುವಂತ ಹೆಚ್ಚುವರಿ ಹಣ ನಿಜವಾಗ್ಲೂ ರೈತನಿಗೆ ತಲುಪ್ತಾ ಇಲ್ಲ. ಹಾಗಾಗಿ ರೈತನಿಗೆ ಉತ್ತೇಜನ ಯಾವಾಗ ಬರುತ್ತೆ ಅಂತಂದ್ರೆ ವಿಷಮುಕ್ತ ಆಹಾರದ ಉತ್ಪಾದನೆಗೆ ಆತನಿಗೆ ಅದರಿಂದ ಲಾಭ ಸಿಗಬೇಕು ಸರ್. ರೈತನ ಮುಂದೆ ಹೋಗಿ ಇಲ್ಲಪ್ಪ ನೀನು ಕೆಮಿಕಲ್ ಕಡಿಮೆ ಬಳಸು, ಪರಿಸರ ಉಳಿಸು ಅಂತ. ಆದ್ರೆ ಅವನಿಗೆ ನಾಳೆ ಚಿಂತೆ ಇದೆ, ಮುಂದಿನ ವರ್ಷ ಚಿಂತೆ ಇಲ್ಲ. ಅವನಿಗೆ ಇವತ್ತಿನ ಚಿಂತೆ, ನಾಳೆ ಚಿಂತೆ ಇದೆ. ಹಾಗಾಗಿ ಅವನಿಗೆ ಉತ್ತೇಜನ ಮಾಡಬೇಕು ಅಂತಂದ್ರೆ ಸರ್ಕಾರದ ನಿಟ್ಟಿನಲ್ಲಿ ಅಥವಾ ವರ್ತಕರ ನಿಟ್ಟಿನಲ್ಲಿ ನೀನು ನನಗೆ ವಿಷಮುಕ್ತ ಆಹಾರನ ಕೊಡ್ತಾ ಇದೀಯಾ ಅಂದ್ರೆ ತಗೊಳಪ್ಪ 100 ರೂಪಾಯಿ ಹೆಚ್ಚಾಗಿ ನೀನು ಅನ್ನುವಂತ ಮನೋಭಾವ ಅಥವಾ ಫೇರ್ ಟ್ರೇಡ್ ಪಾಲಿಸಿ ಅಂತ ನಾವು ಹೇಳ್ತೀವಿ. ಇದನ್ನ ಇದು ನಮಗೆ ಬರಬೇಕು ಸರ್. ಅದು ಬಂದಂತ ಪಕ್ಷದಲ್ಲಿ ಒಂದು ಕಡೆ ರೈತನಿಗೂ ಕೂಡ ಆತನ ಆದಾಯ ದ್ವಿಗುಣ ಆಗ್ತದೆ, ಇನ್ನೊಂದು ಕಡೆ ಪರಿಸರದ ಸಂರಕ್ಷಣೆ ಕೂಡ ಆಗ್ತದೆ, ಮತ್ತೆ ಒಬ್ಬ ಕನ್ಸ್ಯೂಮರ್ಗೆ ತಾನು ಹೆಚ್ಚುವರಿ ಕೊಟ್ಟಂತ ಬೆಲೆಗೆ ತಕ್ಕನಾದಂತ ತೃಪ್ತಿ ಅವನಿಗೆ ಸಿಗುತ್ತೆ. ಇಲ್ಲದ್ರೆ ಆ ಹೆಚ್ಚುವರಿ ಹಣ ವರ್ತಕನ ಜೇಬಿಗೆ ಹೋಗ್ತಾ ಇರೋದು. ಇದು ಇವತ್ತಿನ ವ್ಯವಸ್ಥೆ. ಇತ್ತೀಚೆಗೆ ಈ ಹವಾಮಾನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಪ್ರತಿ ವರ್ಷವೂ ಕೂಡ ಗಮನಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಈ ಹವಾಮಾನ ಬದಲಾವಣೆ ಅನ್ನುವಂಥದ್ದು ಸಾಂಬಾರ ಪದಾರ್ಥಗಳ ಮೇಲೆ ಅಥವಾ ಅವುಗಳ ಉತ್ಪಾದನೆಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ? ನಾವು ಈ ಹಿಂದಿನ 20 ವರ್ಷದ ವಿಚಾರಗಳನ್ನ ನೋಡಿದ್ರೆ, ಮಳೆ ಅಂಕಿಅಂಶಗಳನ್ನ ನೋಡಿದ್ರೆ, 30 ವರ್ಷದ ಅಂಕಿಅಂಶಗಳನ್ನ ನೋಡಿದ್ರೆ, ಮಳೆ ಪ್ರಮಾಣ ಇವತ್ತು ಬೀಳ್ತಾ ಇರುವಂತಹ ಮಳೆ ಪ್ರಮಾಣಕ್ಕಿಂತ ಕಡಿಮೆನೆ ಇದೆ. ಆದ್ರೆ ಬೀಳುವಂತ ಮಳೆಯ ದಿನಗಳೇನಿತ್ತು, ನಂಬರ್ ಆಫ್ ರೈನಿ ಡೇಸ್, ಅದು ಹೆಚ್ಚಾಗಿರ್ತಿತ್ತು. ಇವತ್ತು ಮಳೆ ಪ್ರಮಾಣ ಜಾಸ್ತಿ ಆಗಿದೆ, ಆದರೆ ಬೀಳುವಂತ ಮಳೆಯ ದಿನಗಳು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಈ ಹಿಂದೆ ವಾಡಿಕೆ ಪ್ರಕಾರ ಮಾರ್ಚ್ ಏಪ್ರಿಲ್ನಲ್ಲಿ ಬೇಸಿಗೆ ಮಳೆ ಶುರು ಆದರೆ ಮಧ್ಯೆ ಯಾವಾಗಲೂ 1 ಸರ್ತಿ 2 ಸರ್ತಿ ನೀರು ಪಂಪ್ ಸೆಟ್ ಮುಖಾಂತರ ಅಥವಾ ಡೀಸೆಲ್ ಮೋಟರ್ ಎಲೆಕ್ಟ್ರಿಕ್ ಮೋಟರ್ ಮುಖಾಂತರ ಇರಿಗೇಟ್ ಮಾಡ್ತಾ ಇದ್ದಂತ ನೀರಾವರಿ ಸೌಲಭ್ಯಕ್ಕೆ ಬೇಕಾಗಿದ್ದಂತ ವ್ಯವಸ್ಥೆ ಇತ್ತು. ಆದ್ರೆ ಇವತ್ತು ನಮಗೆ ಮಾರ್ಚ್ ನಲ್ಲಿಯಿಂದ ಜೂನ್ ತನಕ ಕನಿಷ್ಠ ಪಕ್ಷ 3-4 ಸರ್ತಿ ರೈತ ನೀರಾವರಿ ಸೌಲಭ್ಯನ ಆರ್ಟಿಫಿಷಿಯಲ್ ಆಗಿ ಒದಗಿಸಬೇಕಾಗಿದೆ. ಅದು ಅವನಿಗೆ ಹೆಚ್ಚಿನ ಹೊರೆ ಬೀಳ್ತಾ ಇದೆ, ಖರ್ಚು ವೆಚ್ಚದ ವಿಚಾರದಲ್ಲಿ ಹೆಚ್ಚಿನ ಹೊರೆ ಬೀಳ್ತಾ ಇದೆ. ಎರಡನೇದು, ಯಾವಾಗ ದಿನಗಳು ಕಡಿಮೆ ಆಗ್ತು, ನಂಬರ್ ಆಫ್ ರೈನಿ ಡೇಸ್ ಕಡಿಮೆ ಆಗ್ತಾ ಬರ್ತದೆ, ಅವಾಗ ಇದು ಇಳುವರಿ ಮೇಲೆ ಕೂಡ ವ್ಯತ್ಯಾಸ ಆಗ್ತದೆ. ಒಂದು, ಫಸಲು ಬಹಳ ಬೇಗ ಮಾಗುತ್ತೆ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ, ಅವಾಗ ಫಸಲು ಬೇಗ ಮಾಗದಾಗ ಕಾಫಿ ಮತ್ತೆ ಕಾಳುಮೆಣಸು ಎರಡು ಕುಯಿಲಿಗೆ ಒಟ್ಟಿಗೆ ಬಂದಾಗ ನಮಗೆ ಲೇಬರ್ಗಳ ಸಮಸ್ಯೆ ತಲೆದೋರ್ತದೆ. ಹೌದು, ಇದು ಒಂದು. ಎರಡನೇದು, ಅಕಾಲದಲ್ಲಿ ಬೀಳುವಂತಹ ಮಳೆಗಳಿಂದ ನಮಗೆ ಒಂದು ಕಡೆ ಗಿಡಗಳು ಸಾಯ್ತದೆ, ಇನ್ನೊಂದು ಕಡೆ ಏನಾಗುತ್ತೆ ನಮಗೆ ಫಸಲಿನ ನಷ್ಟ ಕೂಡ ಆಗ್ತದೆ. ಹಾಗಾಗಿ ಇವತ್ತಿನ ವಾತಾವರಣ ನಾವು ಇದೇ ರೀತಿಯಿಂದ ಪ್ರಿಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ರೈತರು ಈ ವಿಚಾರದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಹೆಚ್ಚು ಹೆಚ್ಚು ಅಳವಡಿಸಿಕೊಂಡ್ರೆ ಬದಲಾಗ್ತಾ ಇರುವಂತಹ ಹವಾಮಾನದ ವೈಪರೀತ್ಯಗಳ ಹೊಡೆತಕ್ಕೆ ರೈತ ಬಲಿಯಾಗೋದು ಕಡಿಮೆ ಆಗ್ತದೆ. ತಪ್ಪಿಸ್ಕೊಳ್ತಾನೆ ಅಂತ ಹೇಳಲಿಕ್ಕಾಗಲ್ಲ, ಕಡಿಮೆ ಆಗ್ತದೆ. ರೋಗ ಉಲ್ಬಣತೆ ಮತ್ತೆ ಈ ಒಂದು ಏನು ಫಸಲು ಅಥವಾ ಇಳುವರಿ ಇದೆಯೋ ಇದರ ನಡುವೆ ಏನಾದರೂ ಸಂಬಂಧ ಇದೆಯಾ? ಇದ್ರೆ ಅದನ್ನ ಹೇಗೆ ನಾವು ಬಗೆಹರಿಸತಕ್ಕಂಥದ್ದು? ರೋಗ ಉಲ್ಬಣತೆ ವಿಚಾರಕ್ಕೆ ಬಂದಾಗ ಸರ್, ನಾವು ಈ ಬದಲಾದಂತ ವ್ಯವಸ್ಥೆನಲ್ಲಿ ಅಥವಾ ಹವಾಮಾನದ ವ್ಯವಸ್ಥೆನಲ್ಲಿ ನಾವು ನಚ್ಚಿಕೊಂಡಿದ್ದಂತ ಹಳೆ ದೇಸಿ ತಳಿಗಳ ಅಥವಾ ನಮ್ಮಲ್ಲಿ ಕಾಳುಮೆಣಸಿನ ವಿಚಾರಕ್ಕೆ ಬಂದಾಗ ಪನ್ಯೂರ್ ಒನ್ ಅದೊಂದ್ರನ್ನ ನಾವು ನಚ್ಕೊಂಡಾಗ ಕಳೆದ ವರ್ಷ ಎಲ್ಲಾ ತೋಟಗಳನ್ನ ನಾವು ಗಮನಿಸಿದಾಗ 60-70% ಭಾಗದಷ್ಟು ಇಳುವರಿ ಕಡಿಮೆ ಇತ್ತು, ಕಾಳುಮೆಣಸಿನ ಇಳುವರಿ ಕಡಿಮೆ ಇತ್ತು. ಅದೇ ರೀತಿ ನಮಗೆ ಬೇರೆ ಭಾಗಗಳಲ್ಲಿ ಉತ್ತರ ಕನ್ನಡ ಭಾಗಕ್ಕೆ ಹೋದಾಗ ಅಲ್ಲಿ ಪನ್ಯೂರ್ ಒನ್ನಿನ ಬಳಕೆ ಕಡಿಮೆ, ಅಲ್ಲಿ ಲೋಕಲ್ ತಳಿಗಳನ್ನ ಬಳಸ್ತಾರೆ, ಮಿಶ್ರವಾದಂತ ತಳಿಗಳ ಬಳಕೆ ಇದೆ. ಹಾಗಾಗಿ ಅಲ್ಲಿ ಇಳುವರಿಯ ವ್ಯತ್ಯಾಸ ಕಡಿಮೆ ಇದೆ, ನಮ್ಮಲ್ಲಿ ಜಾಸ್ತಿ ಇದೆ. ಹಾಗಾಗಿ ಈ ವಾತಾವರಣ ಬದಲಾಯ್ತಾ ಇರೋದ್ರಿಂದ ರೋಗಗಳು ಕೂಡ ನಮಗೆ ತೀವ್ರವಾಗಿರ್ತದೆ. ಅದನ್ನ ತಪ್ಪಿಸ್ಕೋಬೇಕು ಅಂತಂದ್ರೆ ನಮ್ಮ ತೋಟದಲ್ಲಿ ನಮ್ಮ ತಾಕಿನಲ್ಲಿ ಜೈವಿಕ ವೈವಿಧ್ಯತೆಯನ್ನ ನಾವು ಕಾಪಾಡ್ಕೊಬೇಕು. ಕೇವಲ ಪನ್ಯೂರ್ ಒನ್ ಬದಲು ಪನ್ಯೂರ್ 2, ಪನ್ಯೂರ್ 6-7, ಆಮೇಲಿಂದ ಸಿಗಂಧಿನಿ ಆಗ್ಬಹುದು, ಶೀಘ್ರ ಸ್ವರ್ಗ ರೋಗನ ತಡ್ಕೊಳ್ಳುವಂತಹ ಶಕ್ತಿ, ತೇವಂ, ಶ್ರೀಕರ, ಶುಭಕರ, ಈ ತರ ತಳಿಗಳೆಲ್ಲಾನು ನಾವು ಬಳಸೋದ್ರಿಂದ ನಮಗೆ ಈ ರೀತಿ ಆಗುವಂತಹ ವೈಪರೀತ್ಯನ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚು ವೈವಿಧ್ಯತೆ ಇರಬೇಕು. ಒಂದೇ ತರದ ತಳಿಯನ್ನ ಹಾಕೊಳ್ಳೋದಲ್ಲ, ತಳಿನಲ್ಲಿ ವೈವಿಧ್ಯತೆ ಇರಬೇಕು, ಬೆಳೆನಲ್ಲೂ ವೈವಿಧ್ಯತೆ ಇರಬೇಕು, ಅದರ ಜೊತೆಗೆ ರೈತನ ಕಸಬು ಉಪಕಸಬುಗಳಲ್ಲೂ ಕೂಡ ವೈವಿಧ್ಯತೆ ಇರಬೇಕು. ಅವಾಗ ಅವನ ಆದಾಯ ನಿಶ್ಚಳವಾಗಿರ್ತದೆ. ಈ ರೀತಿ ಆಗುವಂತಹ ಹವಾಮಾನದ ವೈಪರೀತ್ಯಗಳನ್ನ ಆತ ಸುಲಭವಾಗಿ ತಡ್ಕೊಳ್ಬಹುದು. ಸಾಂಬಾರ ಬೆಳೆಗಳಿಗೆ ತಗಲ್ತಕ್ಕಂತಹ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಅದರ ಮುಂಜಾಗ್ರತಾ ಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಂದು, ನಿಯಮಿತವಾಗಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳಲ್ಲಿ ವರ್ಷಕ್ಕೆ 3 ಬೋರ್ಡೋ ಸಿಂಪರಣ ಮಾಡೋದು ಬಹಳ ಮುಖ್ಯ. ಸಾಧಾರಣವಾಗಿ ಮಳೆ ಬೀಳುವಂತ ಪ್ರದೇಶಗಳಲ್ಲಿ 2 ಬೋರ್ಡೋ ಸ್ಪ್ರೇ ದಯವಿಟ್ಟು ಮಾಡಿ. ಎರಡನೇದು, ಟ್ರೈಕೋಡರ್ಮಾ ಮತ್ತೆ ಸುಡೋಮೋನಾಸ್ ಬಳಕೆ ನಿಮ್ಮಲ್ಲಿ ಒಂದು ಹವ್ಯಾಸವಾಗಿ ಬಂದ್ಬಿಟ್ರೆ ಅದೇನಾಗುತ್ತೆ, ಟ್ರೈಕೋಡರ್ಮಾ ಸುಡೋಮೋನಾಸ್ ಕೇವಲ ರೋಗಗಳನ್ನ ನಿರ್ವಹಣೆ ಮಾಡೋದಲ್ಲದೆ, ಟ್ರೈಕೋಡರ್ಮಾ ಇತ್ತೀಚೆಗೆ ಜಂತು ಹುಳುವಿನ ಹಾವಳಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ನಮ್ಮ ಏಲಕ್ಕಿ ಮತ್ತೆ ಕಾಳುಮೆಣಸಿನಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಟ್ರೈಕೋಡರ್ಮಾ ಆರ್ಜಿಯಾನಮ್ ನಮಗೆ ಜಂತು ಹುಳುವಿನ ನಿರ್ವಹಣೆಯಲ್ಲಿ ಇಂಡೈರೆಕ್ಟ್ ಆಗಿ ಕೂಡ ನಮಗೆ ಸಹಾಯ ಮಾಡ್ತದೆ. ಹಾಗಾಗಿ ಇದರ ಬಳಕೆ ನಿಮ್ಮ ಹವ್ಯಾಸವಾಗಬೇಕು. ಅದರ ಜೊತೆಗೆ ಕೊಟ್ಟಿಗೆ ಗೊಬ್ಬರ ನಿಯಮಿತವಾಗಿ ಬಳಸ್ತಾ ಬನ್ನಿ. ಯಾಕಂದ್ರೆ ಇವತ್ತು ರೈತನ ಅಭ್ಯಾಸನ ಗಮನಿಸಿದ್ರೆ ವರ್ಷಕ್ಕೆ 10 ಬೇಕಾದ್ರೆ ನೀವು ಕೆಮಿಕಲ್ ಫರ್ಟಿಲೈಸರ್ ಹೇಳಿದ್ರು ಹಾಕ್ಲಿಕ್ಕೆ ರೆಡಿ. ಆದ್ರೆ ಕೊಟ್ಟಿಗೆ ಗೊಬ್ಬರ ಹಾಕುವ ಪರಿಸ್ಥಿತಿಯಲ್ಲಿ ರೈತ ಇಲ್ಲ, ಚೆನ್ನಾಗಿರೋದು ಸಿಗಲ್ಲ ಸರ್, ರೇಟ್ ಜಾಸ್ತಿ ಸರ್, ಈ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ. ಹಾಗಾಗಿ ರೈತನ ಉಪಕಸಬುಗಳಲ್ಲಿ ಹೈನುಗಾರಿಕೆ ಅಥವಾ ಈ ಪಶುಸಂಗೋಪನೆ ಅನ್ನೋದು ಒಂದಾಯ್ತು ಅಂತಂದ್ರೆ ಆತನ ಜಮೀನಿಗೆ ಬೇಕಾಗಿರುವಂತಹ ಕೊಟ್ಟಿಗೆ ಗೊಬ್ಬರನ ಸ್ವಂತ ಆತನೇ ಉತ್ಪಾದನೆ ಮಾಡ್ಕೊಬಹುದು. ಹಾಗಾಗಿ ಜಮೀನಿನ ಆರೋಗ್ಯ ಕೂಡ ಮಣ್ಣಿನ ಆರೋಗ್ಯ ಕೂಡ ಕಾಪಾಡದ ಜವಾಬ್ದಾರಿ ಅವರಾಗ್ತದೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ನನ್ನ ದೂರವಾಣಿಗೆ ಕರೆ ಮಾಡಿ 9-4-4-9-3-7-6-3-3-0. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆ. 9-4-4-9-3-7-6-3-3-0. ಒಳ್ಳೆಯದು ಡಾಕ್ಟರ್ ಹರ್ಷ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಂಬಾರ ಬೆಳೆಗಳಲ್ಲಿ ಮುಂಜಾಗ್ರತಾ ರೋಗ ನಿರ್ವಹಣಾ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಂಬಾರ ಬೆಳೆಗಳಲ್ಲಿ ಮುಂಜಾಗ್ರತಾ ರೋಗ ನಿರ್ವಹಣಾ ಕ್ರಮಗಳ ಕುರಿತು ಸಕಲೇಶಪುರದ ದೋಣಿಗಾಲ್ನಲ್ಲಿರುವ ಸಂಬಾರ ಮಂಡಳಿಯ ವಿಜ್ಞಾನಿ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ ಕೇಳುತ್ತಿದ್ದೀರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇನ್ನು ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ಸಂದರ್ಭದಲ್ಲಿ ಹಾಸನದ ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತರಿಗೆ ದೊರೆಯುವ ಸೇವಾ ಸೌಲಭ್ಯಗಳ ಕುರಿತು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಇನ್ನು ಸಮಯ ಆಗ್ತಾ ಬಂತು. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ 102.2 ಮೆಗಾಹರ್ಟ್ಸ್ನಲ್ಲಿ. ಈಗ ವೇಳೆ 6:01. ಈಗ ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಪ್ರಸಾರದಲ್ಲಿ ಇನ್ನು ಮುಂದೆ 6:20 ಗಾನಾಂತರಂಗ. ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕಥೆ ಪ್ರಸ್ತುತಪಡಿಸುತ್ತಾರೆ ಎಂ ಶಿವಕುಮಾರ್. 6:51 ಚಿತ್ರಗೀತೆಗಳನ್ನು ಕೇಳುವಿರಿ. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ, ಕನ್ನಡದಲ್ಲಿ ವಾರದ ವಾರ್ತಾ ಚಿತ್ರ. 9:00 ಬೆಂಗಳೂರು ಕೇಂದ್ರದಿಂದ ಯುವ ಕಾರ್ಯಕ್ರಮ, ಇದರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕ್ಷೇತ್ರ, ಈ ಕುರಿತು ವೃತ್ತಿ ಸಮಾಲೋಚನೆ ಹಾಗೂ ಅವಕಾಶಗಳು. ಈ ವಿಷಯವಾಗಿ ಮೈಸೂರಿನ ವಿದ್ಯಾವರ್ಧಕ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಬಿ ಸದಾಶಿವೇಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ಬೇದ್ರೆ ಮಂಜುನಾಥ್. 9:30 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಅನ್ವರ್ ಹುಸೇನ್ ಅವರ ಸಂತೂರ್ ವಾದನ ಕೇಳುವಿರಿ.